ನಾನು ಎತ್ತು ದೊಡ್ಡವ್ರು ಹೇಳೋರು ನಿಮಗೆ ಗೊತ್ತು. ಅಭಿಮಾನಿಗಳೇ ನಮ್ಮನೆ ದೇವ್ರು ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಅಭಿಮಾನಿಗಳೇ ನಮ್ಮನೆ ದೇವ್ರು ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಪೂಜಿಸುವ ಭಾಗ್ಯ ನನ್ನದು ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ. ನನ್ಗ್ಯಾವ ಅಡ್ರೆಸ್ ಬೇಕಾಗಿಲ್ಲ, ನಾನೆಂದು ಕನ್ನಡದ ಆಸಾಮಿ. ತಂದೆಗೆ ತಕ್ಕ ಮಗನು, ಊರಿಗೂ ತಕ್ಕವನು, ಕಾಪಾಡಿ ನನ್ನ ನೀವೇ, ನಾನಿನ್ನು ಚಿಕ್ಕವನು. ನೋಡಿ ನಿಮ್ಮ ಈ ಸೇವಕನನ್ನು, ನೆಟ್ಟು ಹೇಳುವೆ ಬಾವುಟವನ್ನು, ಒಟ್ಟು ಕನ್ನಡದ ಮಾವುತ ನಾನು. ಅಭಿಮಾನಿಗಳೇ ನಮ್ಮನೆ ದೇವ್ರು ನೀವೇ, ನನ್ಗೆ ಹೆಸರಿಟ್ಟವರು. ಅಭಿಮಾನಿಗಳೇ ನಮ್ಮನೆ ದೇವ್ರು ನೀವೇ, ನಮ್ಗೆ ಹೆಸರಿಟ್ಟವರು. ಚಿಲ್ಲರೆಯನ್ನು ಹಣೆಯಲ್ಲಿ ಎತ್ತಿಕೊಂಡ ಮಗ ನಾನು, ತೊಟ್ಟಿಲು ತೂಗಿ ನನ್ನ ಬೆಳೆಸಿದಿರಮ್ಮ, ನಿಜವಾಗ್ಲೂ ನಿಮ್ಮ ಮನೆ ಮಗ ನಾನು. ಎಲ್ಲೋಗಿಲ್ಲ ಜೊತೆಗೆ ಅವ್ರೆ ನಮ್ಮ ನಿಮ್ಮ ಅಣ್ಣವ್ರು, ಅಭಿಮಾನಿನ ದೇವ್ರು ಅಂತ ಮೊದಲು ಅವ್ರೆ ಅಂದೋರು. ತೊಟ್ಟು ಪ್ರೀತಿಯೇ ನಮಗೆ ಅತ್ತಿ, ಬಿಟ್ಟು ಬೇರೇನು ಬ್ಯಾಡ ಜಾತಿ, ಇರಲಿ ಕೊನೆ ತನಕ ಹಿಂಗೆ ದೊಡ್ಡಿ. ಅಭಿಮಾನಿಗಳೇ ನಮ್ಮನೆ ದೇವ್ರು